ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ. ಬಾಡಗರಕೇರಿ ಪೋರಾಡ್ ಕಾರಳನ ಮೇದೇರಿ ರಪೋತಿ ನಂಜಪ್ಪಂಡ ಮೂವೋ ನಿವೃತ್ತ ಕ್ಯಾಪ್ಟನ್ ರಾಜತಿಮ್ಮಯ್ಯ ತಂಡ 66ನೇ ಬೈತ್ಲು ಇಂದು ಫಲಕ ಮರಣಪಟ್ಟಿದೆ. ಮೇದೇರಿರ ರಾಜತಿಮ್ಮಯ್ಯ ಆಖಿರಿ ಕಾರ್ಯ ನಾಳೆ ಫಲಕ 9:30 ಗಂಟೆಗೆ ಪೋರಾಡಲು ನಡಪಂದು ಒಕ್ಕ ಕಾರ ಅರಿಚಿಟ್ಟಿದೆ. ಮಾಯಮುಡಿ ಗ್ರಾಮದ ದಿವಂಗತ ಆಪಟ್ಟಿರ ಬೆಳ್ಳಪ್ಪ ಅವರ ಪತ್ನಿ ರಾಣಿ ಪೂವಮ್ಮ ಅವರು ಇಂದು ನಿಧನರಾದರು. 73 ವರ್ಷ ಪ್ರಾಯದ ಆಪಟ್ಟಿರ ರಾಣಿ ಪೂವಮ್ಮ ತಾಮನೆ ಮೊಳ್ಳೆರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮೊಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಅರೆಭಾಷಿಕರು ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಅರೆಭಾಷೆನ ಕಲಸಕು, ಆಗ ಮಾತ್ರ ಭಾಷೆನ ಉಳಿಸಿ ಬೆಳೆಸಿಕೆ ಸಾಧ್ಯತೆಳಿ ಮಡಿಕೇರಿ ಗ್ರಾಮಾಂತರ ಆರಕ್ಷಕ ಠಾಣೆನ ವೃತ್ತ ನಿರೀಕ್ಷಕರಾದ ಉಮೇಶ್ ಉಪ್ಪಳಿಕೆಯು ಹೇಳ್ದು. ಅವು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಡಿಕೇರಿ ಪೇಟೆನ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಸಭಾಬಾಡಲಿ ಇಂದು ನಡೆದ ಜಿಲ್ಲೆನ ಅರೆಭಾಷೆ ಬರಹಗಾರರು ಮತ್ತು ಕಲಾವಿದರೊಟ್ಟಿಗೆ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತಾಡಿ, ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅರೆಭಾಷಿಗರು ಇದ್ದು ಅರೆಭಾಷೆಯಲ್ಲಿ ಮಾತನಾಡುವಂಥವು, ಹಾಗೆ ಬರಹಗಾರರು ಒಬ್ಬ ಕಲಾವಿದ, ಅವನ ಕಲೆನ ಮೂಲ ಭಾಷೆ ಆಗಿದೆ ಅಂತ ಹೇಳ್ದು. ಹಿರಿಯ ಸಾಹಿತಿ ಬಾರಿಯಂಡ ಜೋಯಪ್ಪವು ಮಾತಾಡಿ, ಸಾಹಿತ್ಯ ನಮ್ಮಲ್ಲೇ ಇರುವಂತಹ ವಸ್ತು, ಅದನ್ನು ಗುರುತಿಸಿ ನಾವು ಹೊರತೆಗೆಯಕ್ಕೂ, ಸಣ್ಣ ಸಣ್ಣ ವಿಷಯಗಳಿಂದ ಬರವಣಿಗೆ ಶುರು ಮಾಡ್ರೆ ಅದೇ ನಮಗೆ ದೊಡ್ಡ ಸಾಹಿತ್ಯ ಬರೆಯಕ್ಕೆ ಅಡಿಪಾಯ ಆದೆ ಅಂತ ಹೇಳ್ದು. ಸಾಹಿತಿ ವಕೀಲರಾದ ಕೊಡಿಕಲ್ ವಿದ್ಯಾಧರವು ಮಾತಾಡಿ, ಸಾಹಿತ್ಯದಲ್ಲಿ ಮೌಢ್ಯತೆ ಏರಿಕೆಯಾಗದು, ಜಾಸ್ತಿ ವಾಸ್ತವದ ವಿಚಾರಗಳಿಗೆ ಒತ್ತು ನೀಡಗುತ್ತ ಸಲಹೆ ನೀಡಿದು. ಈ ಜಂಬರದ ಅಧ್ಯಕ್ಷತೆನ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿಯು ವಹಿಸಿ ಮಾತಾಡಿ, ಅರೆಭಾಷೆ ಕವನ ಲೇಖನ ಪ್ರಬಂಧನ ಬರೆಯಕುತ್ತ ಹೇಳ್ದು. ಇದೇ ಸಂದರ್ಭದಲ್ಲಿ ಅಕಾಡೆಮಿ ಸದಸ್ಯರು ಹಾಗೆ ರಿಜಿಸ್ಟರ್ ಚಿನ್ನಸ್ವಾಮಿಯವರು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದು. ಗಡಿ ಪ್ರದೇಶಗಳಲ್ಲಿ ಅರೆಭಾಷೆ ಬೆಳವಣಿಗೆ, ಹಾಗೆ ಅರೆಭಾಷೆ ಮಾತನಾಡುವವರ ಬಾಂಧವ್ಯನ ಬೆಳೆಸಿಕಾಗಿ ಅರೆಭಾಷೆ ಮಾತನಾಡುವವರ ಗಡಿಭಾಗಗಳಲ್ಲಿ 6 ಕಡೆ ಅರೆಭಾಷೆ ಗಡಿನಾಡ ಉತ್ಸವಗಳನ್ನು ನಡೆಸಿಕೆ ತೀರ್ಮಾನಿಸಲಾಯಿತು. ಸುರುಣ ಜಂಬರ ಕೇರಳದ ಬಂದಡ್ಕದ ಶ್ರೀ ಸುಬ್ರಹ್ಮಣ್ಯ, ದೇವಳದ ಮಯೂರ ಸಭಾಬಡಲಿ ಅಕ್ಟೋಬರ್ 27ರಂದು ಗ್ರಾಮಗೌಡ ಸಂಘ ಬಂದಡ್ಕ ಇವರ ಕೂಡುಕೂಟಲು ನಡೆಸಿಕೆ ತೀರ್ಮಾನಿಸಲಾಗುತ್ತಿದ್ದೇಳಿ ಅರೆಭಾಷೆ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ತಿಳಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆನ ಎಂಆರ್ಐ ಸ್ಕ್ಯಾನಿಂಗ್ ಕೇಂದ್ರನ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರು ಉದ್ಘಾಟಿಸಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕರಾದ ಡಾ ಮಂತರ್ಗೌಡ ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದು. ಮಡಿಕೇರಿ ಪೇಟೆಯಲ್ಲಿ ದನಕರುಗ ರಸ್ತೆಯಲ್ಲಿ ತಿರುಗಾಡ್ತಿರೋದು ಜಾಸ್ತಿ ಆಗಿ ಅಪಘಾತ ಮತ್ತು ವಾಹನ ಓಡಾಟಕ್ಕೆ ಕಷ್ಟ ಆಗ್ತಾಟು. ದನಕರುಗಳ ಮಾಲೀಕರು ತಮ್ಮ ಸಾಕುಪ್ರಾಣಿಗಳನ್ನ ರೋಡ್ಗೆ ಬುಡಕಿಯಾಗುತ್ತಿದ್ದಾರೆ, ಮಡಿಕೇರಿ ಸಂಚಾರಿ ಪೊಲೀಸ್ ಪ್ರಕಟಣೆ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕ ಸ್ವಯಂ ಸೇವಾ ಸಂಸ್ಥೆ ಹಾಗೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಕೂಡುಕೂಟಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಕ್ಟೋಬರ್ 1ರಂದು ಹೊತ್ತರೆ 10:30 ಗಂಟೆಗೆ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೆ ಪ್ರವಾಸೋದ್ಯಮ ಪಾಲುದಾರರು ಇವರ ಕೂಡುಕೂಟಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ, ಪ್ರವಾಸೋದ್ಯಮ ಮತ್ತು ಶಾಂತಿ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಗಂಟೆಗೆ ಆರ್ಕಿಡೆಚ್ ಕಟ್ಟಡದ ಬಿಸ್ನೆಸ್ ಕ್ಲಾಸ್ ಹೋಟೆಲ್ಲಿ ನಡೆದಿದೆ. ಸಂಪಾಜಿ ನಾಡ ಕಚೇರಿಯಲ್ಲಿ ನಾಳೆ ಹೋಬಳಿ ಮಟ್ಟದ ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ ತಿಳಿ ಸಂಪಾಜಿ ನಾಡ ಕಚೇರಿನ ಉಪತಹಶೀಲ್ದಾರರು ತಿಳಿಸಿದರು. ಕೊಡಗು ಜಿಲ್ಲಾ ಜಾನಪದ ಪರಿಷತ್ ವತಿಯಿಂದ ಅಕ್ಟೋಬರ್ 10ರಂದು ಜಾನಪದ ದಸರಾ ಉತ್ಸವನ ಮಡಿಕೇರಿ ದಸರಾ ಉತ್ಸವದಲ್ಲಿ ಆಯೋಜನೆ ಮಾಡಿಕೆ ನಿರ್ಧರಿಸಲಾಗುತ್ತಿದ್ದೇಳಿ ಜಾನಪದ ದಸರಾ ಸಂಚಾಲಕ ಅನಿಲ್ ಹೆಚ್ಟಿಯು ಪ್ರಕಟಣೆ ತಿಳಿಸಿದರು. ಇದರಲ್ಲಿ ಕರ್ನಾಟಕ, ಕೊಡವ ಸಾಹಿತ್ಯ, ಅರೆಭಾಷೆ ಸಾಹಿತ್ಯ, ಬ್ಯಾರಿ ಸಾಹಿತ್ಯ ಇವರ ಕೂಡುಕೂಟಲ್ಲಿ ಆಯೋಜನೆ ಮಾಡಲಾಗ್ತಾ ಇರುವ ಜಾನಪದ ದಸರಾದಲ್ಲಿ ಈ ವರ್ಷನೂ ಕೊಡಗಿನ ಜಾನಪದ ಕಲಾವಿದರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗ್ತಾಟು. ಭಾಗವಹಿಸಿಕೆ ಆಸಕ್ತಿ ಇರುವ ಅರ್ಜಿನ ಹಕ್ಕು. ಗ್ರೀನ್ ಯುವಕ ಸಂಘ ಕಟ್ಟೆಮಾಡು ಇವರ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಮುಕ್ತ ಹಗ್ಗ ಎಳೆಯುವ ಮತ್ತು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ, ಹಾಗೆ ಆಟೋಟ ಪೈಪೋಟಿ ಕಟ್ಟೆಮಾಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆಟಬಾಣಿಲಿ 2ರಂದು ಹೊತ್ತಾರೆ 9 ಗಂಟೆಯಿಂದ 9:30 ಗಂಟೆವರೆಗೆ ನಡೆದಿದೆ ತಿಳಿ ಆಯೋಜಕರು ತಿಳಿಸಿದರು.

ವಿಶ್ವ ಪ್ರವಾಸೋದ್ಯಮ ನಾಡರ ಆಚರಣೆ ಆದಿನಲ್ಲಿ ಮೈಸೂರು ಅರಮನೆ ಆವರಣತ್ತು ಆಯೋಜನೆ ಮಾಡಿದ ಜಾಥಾ ಕಾರ್ಬಾರ್ಲ ಕೊಡವ ಕೂಟಾಳಿಯಡ ಕೂಟತ್ರ ಸದಸ್ಯಂಗ ಕೊಡಗು ಜಿಲ್ಲೆನ ಪ್ರತಿನಿಧಿಸಿಟ್ಟತ್ತು. ಅರಮನೆ ಪರಮುಂಜ ಬನ್ನಿ ಮಂಟಪಗತ್ತಿ ನಡೆದ ಈ ಮೆರವಣಿಗೆಯಲ್ಲಿ ಕೊಡಗಿನ ಕೊಡವ ಪಡೆಯಾಳಿಗಳು ಅನ್ನುವ ಪರಿಕಲ್ಪನೆಯಲ್ಲಿ ಕೊಡಗರ ಸಂಸ್ಕೃತಿನ ಅನಾವರಣ ಮಾಡಿಚಿ ತಲೆ ತಕ್ಕಿ ಬೊಳಚ ಪುಡಿಚಿತ್ತು ದುಡಿಕೊಟ್ಟು ಪಾಟು ಒಡಿಕತ್ತಿ ಬಿಲ್ಲು ಬಾಣ ಬರ್ಚಿ ಪುಡಿಚಿತ್ತು ಕೊಡವ ಸಂಸ್ಕೃತಿನ ಮೆರೆದತ್ತು. ಕೊಡವ ಕೂಟಾಳಿಯಡ ಕೂಟತ್ರ ಅಧ್ಯಕ್ಷ ಚಟ್ಟೊಳಿರ ಶರತ್ ಸೋಮಣ್ಣ ಕೂಡನಕ್ಕೆ ಪದಾಧಿಕಾರಿಯ ಪಿಂಗ ಸದಸ್ಯಂಗ ಕೂಡಿಯಾಡಿತಿಂತು. ವಿಶ್ವ ಪ್ರವಾಸೋದ್ಯಮ ನಾಡರ ಆಚರಣೆ ಪಿಂಜ ಸ್ವಚ್ಛತಾ ಹಿ ಸೇವಾ ಆದನೆಯಲ್ಲಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಸ್ವಚ್ಛತಾ ಅಭಿಯಾನ ಕಾರ್ಬಾರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಡಿಕೇರಿ ನಗರಸಭೆ ಪ್ರವಾಸೋದ್ಯಮ ಇಲಾಖೆ ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಹೋಮ್ಸ್ಟೇ ಅಸೋಸಿಯೇಷನ್ ಹೋಟೆಲ್ ಅಸೋಸಿಯೇಷನ್ ಪಿಂಜ ಪ್ರವಾಸೋದ್ಯಮ ಪಾಲುದಾರರ ಕೂಟದನೆಯಲ್ಲಿ ನಡೆದತ್ತು. ಗದ್ದಿಗೆ ಪ್ರವಾಸಿ ತಾಣ ತುಂಜ ಜಾತತ್ರ ಮಾರಿಪತ್ತು ಮನಾರತ್ರ ಬಗ್ಗೆ ಅರಿವು ಕೊಡ್ತತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರ 155ನೇ ಪುಟ್ಟನಾಳರ ಆದನೆಯಲ್ಲಿ ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ ಹೈಸ್ಕೂಲ್ ಪಿಯುಸಿ ಡಿಗ್ರಿ ಪಿಂಜ ಮಾಸ್ಟರ್ ಡಿಗ್ರಿಗೆ ಬೋರೆ ಬೋರೆ ಆಯ್ತು ಆಯೋಜನೆ ಮಾಡಿತಿಂಜ ರಾಜ್ಯ ಮಟ್ಟದರ ಬಾಪೂಜಿ ಪ್ರಬಂಧ ಪೈಪೋಟಿರ ಫಲಿತಾಂಶ ಪರಬುದ್ದಿತ್ತು. ವಿರಾಜಪೇಟೆರ ಸೆಂಟೆನ್ಸ್ ಹೈಸ್ಕೂಲ್ ಓದಿಂಡುಳ್ಳ ಚೈತನ್ಯ ಕೆಎಂ ಇವು ಹೈಸ್ಕೂಲ್ ವಿಭಾಗತರ ಪ್ರಬಂಧ ಪೈಪೋಟಿಲು ರಾಜ್ಯ ಮಟ್ಟದ್ದು 3ನೇ ಸ್ಥಾನ ಪಡೆದಿತ್ತು. 3ನೇ ಸ್ಥಾನಕ್ಕೆ ಬೆಚ್ಚಿತಿಂಜ 11,000 ರೂಪಾಯಿ ನಗದ್ ಇನಾಮ ಪಿಂಜ ಪ್ರಮಾಣ ಕಾಗದ ಅಕ್ಟೋಬರ್ ದಂಡಾಂಗ 24:30 ಗಂಟೆಗೆ ಬೆಂಗಳೂರು ವಾರ್ತಾ ಪಿಂಜ